ಒಂದು ಮೊಟ್ಟೆಗಳನ್ನು ಅದು ಗಿಡಗಳನ್ನು ಇಡ್ತವೆ. ಮೊಟ್ಟೆಗಳಿಂದ ಅಪ್ಸರ ಕೀಟಗಳು ಹೊರಗಡೆ ಬಂದ ತಕ್ಷಣ ಅಪ್ಸರ ಕೀಟ ಮತ್ತು ಪ್ರೌಢ ಕೀಟಗಳು ಎರಡೂ ಗಿಡದ ರಸವನ್ನ ಹೀರಿ ಸಾಮಾನ್ಯವಾಗಿ ಒಂದು 21-32 ದಿವಸದಲ್ಲಿ ಅಂದ್ರೆ ಒಂದು ತಿಂಗಳಲ್ಲಿ ಜೀವನ ಚಕ್ರವನ್ನ ಪೂರ್ಣಗೊಳಿಸ್ತವೆ. ಈ ಒಂದು ಏಲಕ್ಕಿ ಟ್ರಿಪ್ಸ್ ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಇವು ಬೇಸಿಗೆಯಲ್ಲಿ ಅಂದ್ರೆ ಫೆಬ್ರವರಿಯಿಂದ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ಸಂಖ್ಯೆಯಲ್ಲಿ ಜಾಸ್ತಿ ಇರ್ತವೆ. ಮಳೆಗಾಲ ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಯಾವಾಗ ಬೀಳ್ತಾವೋ ಆವಾಗ ಇದರ ಸಂಖ್ಯೆ ಕಡಿಮೆ ಇರ್ತವೆ. ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಸಾಮಾನ್ಯವಾಗಿ ಗುಂಪುಗಳಲ್ಲೇ ಅವು ಇರ್ತವೆ, ಎಲ್ಲ ಕಡೆ ಗುಂಪು ಕಾಣ್ತವೆ. ಆ ಗುಂಪುಗಳಲ್ಲಿ ಗಿಡಗಳ ಎಳೆಯ ಭಾಗಗಳಿಂದ ಅಂದ್ರೆ ಚಿಗುರು ಎಲೆ ಎಲೆಗಳ ಹಾಳೆ ಹೂವಿನ ರಕ್ಷಾಪಾತ್ರಗಳಲ್ಲಿ ಇದು ಕಂಡು ಬರ್ತದೆ. ಮತ್ತು ಪ್ರೌಢ ಮತ್ತು ಅಪ್ಸರೆ ಹುಳುಗಳು ಈ ಹೂ ಮತ್ತು ಬೀಜ ಕೋಶಗಳಿಗೆ ಹಾನಿ ಮಾಡ್ತವೆ ರಸ ಇರೋದ್ರಿಂದ. ಇದು ಮೇಲ್ಭಾಗದ ಅಂಗಾಂಶಗಳನ್ನು ಸೀಳಿ ಹಾಕಿ ರಸವನ್ನು ಸಾಮಾನ್ಯವಾಗಿ ಸೇರ್ತವೆ. ಇದು ಪುಷ್ಪಗುಚ್ಛಕ್ಕೂ ಸಹ ಹಾನಿ ಮಾಡೋದ್ರಿಂದ ಅದರ ಬೆಳವಣಿಗೆ ಕುಂಠಿತವಾಗಿ ಹೂಗಳು ಕ್ರಮೇಣ ಉದುರುತ್ತವೆ. ಮತ್ತು ಬೀಜ ಕೋಶಗಳ ಮೇಲೆ ಕಜ್ಜಿಯಂತ ರಚನೆ ಅಥವಾ ಒಂದು ಮಚ್ಚೆಗಳನ್ನ ನಾವು ಕಾಣಬಹುದು. ಬಾಧೆಗೊಳಗಾದ ಬೀಜ ಕೋಶಗಳು ಆಕಾರದಲ್ಲಿ ಒಂಥರ ವಿಕೃತ ಆಗ್ತವೆ, ಆಕಾರ ಕಳೆದುಕೊಳ್ತವೆ ಮತ್ತು ಮುರುಟುಕೊಂಡಂಗೆ ಆಗ್ತವೆ ಮತ್ತು ಕೆಲವೊಮ್ಮೆ ಸೀರ್ಕೊಂಡ್ಬಿಡ್ತವೆ. ನೀವು ಏಲಕ್ಕಿ ಕಾಯಿ ನೋಡಿದ್ರೆ ಸೀರ್ ತರ ಇರುತ್ತೆ. ಆಮೇಲೆ ಕಾಯಿಗಳ ಗಾತ್ರ ಕಡಿಮೆ ಆಗ್ತವೆ, ಆಮೇಲೆ ಕಡಿಮೆ ಸಂಖ್ಯೆ ಬೀಜಗಳನ್ನು ಮತ್ತ ಹೊಂದೋ ತರ ಮಾಡ್ತವೆ. ಸಾಮಾನ್ಯವಾಗಿ ಏಲಕ್ಕಿ ಕಾಯಿಲಿ ಎಷ್ಟು ಬೀಜಗಳು ಇರ್ತವೋ ಅಷ್ಟು ಸಂಖ್ಯೆ ಈ ಒಂದು ಕ್ರಿಪ್ಸ್ ದೋಷಿ ಅಂತ ಹೇಳ್ತೀವಿ. ಕ್ರಿಪ್ಸ್ ಬಾಧೆ ಇದ್ದಾಗ ಒಂದು ಕಾಯಿಗಳ ಒಳಗಡೆ ಬೀಜಗಳ ಸಂಖ್ಯೆ ಕಡಿಮೆ ಆಗ್ತವೆ. ಆಮೇಲೆ ಕ್ರಿಪ್ಸ್ ಬಾಧೆಗಳವರೆ ಏಲಕ್ಕಿ ಕಾಯಿಗಳಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಬೇಡಿಕೆ ಕಡಿಮೆ ಆಗ್ತದೆ. ಯಾಕಂದ್ರೆ ಒಂದು ಕ್ರಿಪ್ಸ್ ಬಾಧೆ ಇದ್ದ ಒಂದು ಏಲಕ್ಕಿ ಕಾಯಿ ಹೊರಗಡೆ ಎಲ್ಲ ಒಂದು ಹೊರಟು ಹೊರಟಾಗಿ ಸೇರ್ಕೊಂಡಿರ್ತವೆ. ಹಾಗಾಗಿ ಜನರು ಅದನ್ನ ಇಷ್ಟಪಡಲ್ಲ, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿ ರೈತರಿಗೆ ತುಂಬಾ ಹಾನಿ ಆಗ್ತದೆ. ಈ ಒಂದು ಏಲಕ್ಕಿ ಕ್ರಿಪ್ಸ್ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಏಲಕ್ಕಿ ತೋಟದಲ್ಲಿ ಎಲ್ಲಿ ಆಸರೆ ಗಿಡಗಳು ಇರ್ತಾವೋ ಅದನ್ನೆಲ್ಲ ನಾಶಪಡಿಸ್ಬೇಕು, ಕಳೆ ಮುಕ್ತವಾಗಿರ್ಬೇಕು. ಯಾಕಂದ್ರೆ ಕಳೆಗಳು ಆಸರೆ ಸಸ್ಯಗಳು ಇದ್ರೆ ಈ ಒಂದು ಕ್ರಿಪ್ಸ್ ಅದಕ್ಕೆ ಬಂದ್ಬಿಟ್ಟು ಆಮೇಲೆ ನಮ್ಮ ಏಲಕ್ಕಿ ಗಿಡಕ್ಕೆ ಬರ್ತವೆ. ಏಲಕ್ಕಿ ತೋಟ ಸ್ವಲ್ಪ ಕ್ಲೀನ್ ಆಗಿರೋ ನೋಡ್ಕೋಬೇಕು. ಮತ್ತು ಎಲ್ಲೆಲ್ಲಿ ಒಣಗಿರುವ ಜೋತಿಗಿದ್ದ ಎಲೆಗಳು ಇರ್ತಾವೋ ಮತ್ತು ಹಳೆಯ ಹೂಗುಚ್ಚಗಳನ್ನು ಇರ್ತಾವೋ ಅದನ್ನೆಲ್ಲ ಆಯ್ದು ನಾಶಪಡಿಸ್ಬೇಕು. ಮತ್ತು ಬಾಧೆ ಕಡಿಮೆ ಇತ್ತು ಅಂತಾದ್ರೆ 5% ಬೇವಿನ ಬೀಜದ ಕಷಾಯ ಅಥವಾ ಪ್ರತಿ ನೀರಿಗೆ ಬೇವಿನಾಧಾರಿತ ಕೀಟನಾಶಕವಾದ ಅದಾಡದಂತಹ ಅಥವಾ ಯಾವುದೇ ಒಂದು ಬೇವಿನಾಧಾರಿತ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂತಾದ್ರೆ ಈ ಗಿಡಗಳಲ್ಲಿ ಹೊಸ ಚಿಗುರು ಬರುವ ಸಂದರ್ಭದಲ್ಲಿ ತೋಟ ಮತ್ತು ಸಸಿ ಮರಗಳಲ್ಲಿ 1.7 mL ಡೈಮಿಥೋಯೇಟ್ 30 AC ಅಥವಾ 2 mL ಕ್ವಿನಾಲ್ಫಾಸ್ 25 AC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಏಲಕ್ಕಿ ಸಸ್ಯ ಏನು ಅಂತ ಒಂದು ಪ್ರಮುಖವಾದ ರಸ ಇರೋ ಕೀಟ ಇದೆ, ಪೆಂಟಲೋನಿಯಾ ನಿಗ್ರೋ ನರ್ವಾಸ ಅಂತೀವಿ. ಈ ಒಂದು ಸಸ್ಯ ಹೇನುಗಳು ಕಡು ಕಂದು ಬಣ್ಣವನ್ನ ಹೊಂದಿರ್ತವೆ ಮತ್ತು ಇದು ಎಲೆ ಮತ್ತು ಎಳೆಯ ಕಾಂಡಗಳನ್ನ ಸಾಮಾನ್ಯವಾಗಿ ಬಾಧಿಸ್ತವೆ. ಪ್ರೌಢ ಮತ್ತು ಅಪ್ಸರ ಹೇನುಗಳು ಎಲೆಗಳಿಂದ ಹಾಗೂ ಎಳೆಯ ಕಾಂಡಗಳಿಂದ ರಸವನ್ನು ಹೀರ್ತವೆ. ಏಲಕ್ಕಿ ಬೆಳೆಗಾರರು ಸಾಮಾನ್ಯವಾಗಿ ಕಟ್ಟೆ ರೋಗ ಬಂದು ಏಲಕ್ಕಿ ಹೋಯಿತು ಅಂತ ಹೇಳ್ತೀರಿ. ಆ ಒಂದು ಕಟ್ಟೆ ರೋಗವನ್ನ ಹರಡೋ ಒಂದು ಕೀಟ ಯಾವುದು ಅಂದ್ರೆ ಈ ಒಂದು ಸಸ್ಯ ಹೇನು, ಏಲಕ್ಕಿ ಸಸ್ಯ ಹೇನು ಅಂತ ಹೇಳ್ತೀವಿ. ಇದು ಕಟ್ಟೆ ರೋಗವನ್ನ ಹರಡ್ತವೆ. ಹಾಗಾಗಿ ಏಲಕ್ಕಿ ಬೆಳೆಗಾರರು ಪ್ರಾರಂಭದ ಹಂತದಲ್ಲಿ ಈ ಕೀಟವನ್ನ ಸರಿಯಾಗಿ ನಿರ್ವಹಣೆ ಮಾಡೋದು ತುಂಬಾ ಅಗತ್ಯವಾಗಿದೆ. ಇದರ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ, ಬಿತ್ತನೆಗೆ ಸಾಮಾನ್ಯವಾಗಿ ಆರೋಗ್ಯಕರ ಬಿತ್ತನೆಗಳನ್ನ ಉಪಯೋಗಿಸ್ಕೋಬೇಕು. ನಾವು ಏನ್ ಕಾಫಿ ಬಿತ್ತನೆ ಮಾಡ್ತೀವೋ ಅವಾಗ ಆರೋಗ್ಯಕರವಾದ ಬಿತ್ತನೆಯನ್ನ ಉಪಯೋಗಿಸಬೇಕು. ಮತ್ತು ಎಲ್ಲೆಲ್ಲಿ ಆಸರೆ ಸಸ್ಯಗಳು ಕಳೆಗಳಿರ್ತಾವೋ ಅದನ್ನೆಲ್ಲ ನಾಶಪಡಿಸಬೇಕು ಮತ್ತು ಏಲಕ್ಕಿ ತೋಟ ಕ್ಲೀನ್ ಆಗಿರೋ ನೋಡ್ಕೋಬೇಕು. ಮತ್ತು ಎಲ್ಲೆಲ್ಲಿ ಒಣಗಿದ ಬಾಧಿತ ಕಾಂಡ ಇರ್ತವೆ, ಎಲ್ಲೆಲ್ಲಿ ಹೇನುಗಳು ಕಂಡು ಬರ್ತಾವೋ ಅಂತ ಕಾಂಡಗಳನ್ನ ಎಲೆಗಳನ್ನ ಕಿತ್ತು ಕೀಟ ಸಹಿತ ನಾಶಪಡಿಸಬೇಕು. ಮತ್ತು ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ 5% ಕಷಾಯ ಅಥವಾ ಪ್ರತಿ ಲೀಟರ್ ನೀರಿಗೆ 2-3 mL ಬೇವಿನಾಧಾರಿತ ಕೀಟನಾಶಕವನ್ನ ಬೆರೆಸಿ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂತಾದ್ರೆ 1.7 mL ಡೈಮಿಥೋಯೇಟ್ 30 AC ಅಥವಾ 2 mL ಫಿನಾಲ್ಫಾಸ್ 25 AC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸಾಮಾನ್ಯವಾಗಿ ಏಲಕ್ಕಿ ಕ್ರಿಪ್ಸ್ ಮತ್ತು ಏಲಕ್ಕಿ ಸಸ್ಯ ಏನು ಎರಡಕ್ಕೂ ಒಂದೇ ನಿರ್ವಹಣಾ ಕ್ರಮ ನಾವು ಬಳಸಬಹುದು. ಇನ್ನು ಏಲಕ್ಕಿ ಕಾಂಡ ಮತ್ತು ಕೈ ಕೊರಕ ಅಂತ ಇರುತ್ತೆ, ಕೋನೋಗೇಟಸ್ ಅಂತ ಹೇಳ್ತೀವಿ. ಈ ಕೀಟವು ಏಲಕ್ಕಿಯ ಸಸಿ ಮಡಿ ಹಾಗೂ ತೋಟಗಳಲ್ಲಿ ತುಂಬಾ ಹಾನಿಕಾರಕವಾದ ಕೀಟ. ಇದನ್ನ ರೈತರು ಸರಿಯಾದ ಟೈಮಲ್ಲಿ ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ 80% ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ. ಈ ಕೀಟ ವರ್ಷದ ಎಲ್ಲಾ ಕಾಲಗಳಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತವೆ. ಆದ್ರೆ ಡಿಸೆಂಬರ್, ಜನವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ಕಾಲದಲ್ಲಿ ಏಲಕ್ಕಿಯ ಕೊತ್ತು ಕಾಯಿ ಮತ್ತು ಮರಿಕಂದುಗಳು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಕೀಟಗಳ ಬಾಧೆ ಜಾಸ್ತಿ. ಪ್ರೌಢ ಕೀಟವು ಸಾಧಾರಣ ಗಾತ್ರವಿದ್ದು ಪತಂಗದ ರೆಕ್ಕೆಗಳು ಕಿತ್ತಳೆ ಹಳದಿ ಬಣ್ಣದಿರ್ತವೆ ಮತ್ತು ಯಾವ ಒಂದು ರೆಕ್ಕೆಗಳಲ್ಲಿ ಹಲವು ಕಪ್ಪು ಚುಕ್ಕೆಗಳಿರ್ತವೆ. ಏನಂದ್ರೆ ನಿಮ್ಗೆ ಪತ್ತೆ ಹೆಚ್ಚಾಗಿ ಗೊತ್ತಾಗ್ತವೆ. ರೆಕ್ಕೆ ಮತ್ತು ಬೆನ್ನಿನ ಮೇಲೂ ನಾವು ಈ ಒಂದು ಕಪ್ಪು ಚುಕ್ಕಿಯವರ ಕಾಣಬಹುದು. ಪತಂಗಗಳು ಮೊಟ್ಟೆಗಳಲ್ಲಿ ಒಂದು ಹುಸಿ ಕಾಂಡ ಇರ್ತಾವಲ್ಲ, ಹುಸಿ ಕಾಂಡದ ಎಲೆಗಳ ಮೇಲೆ ಅಥವಾ ಎಲೆಗಳ ಕಂಕುಳಗಳಲ್ಲಿ ಇರ್ತವೆ. ಈ ಮೊಟ್ಟೆಗಳಿಂದ ಇದರಿಂದ 6 ದಿವಸಗಳಲ್ಲಿ ಮರಿಗಳು ಹೊರಬಂದು ತಮ್ಮ ಒಂದು ಹಾನಿಯನ್ನ ಪ್ರಾರಂಭ ಮಾಡ್ತವೆ. ರೈತರು ಸಕಾಲಕ್ಕೆ ಸರಿಯಾದ ನಿರ್ವಹಣೆಯನ್ನ ತಗೊಂಡು ಈ ಒಂದು ಹಾನಿಯನ್ನ ಕಡಿಮೆ ಮಾಡಿ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೋಬೇಕು. ಹಾನಿಯ ಲಕ್ಷಣಗಳು ಏನಪ್ಪಾ ಅಂದ್ರೆ, ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಮೃದುವಾದ ಪುಷ್ಪಗುಚ್ಛ ಅಥವಾ ಇನ್ನೂ ಹೊರಬಂದಿರದ ಎಲೆಗಳು ಅಥವಾ ಬಲತಿರದ ಕಾಯಿಗಳನ್ನ ಆರಿಸಿ ಕೊರೆಯುತ್ತವೆ. ನಂತರದ ಹಂತದಲ್ಲಿ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಕಾಂಡವನ್ನು ಕೊರೆಯುತ್ತವೆ. ಇದರಿಂದಾಗಿ ಕಾಂಡ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮರಿ ಹುಳುಗಳು ಎಳೆಯ ಕಾಯಿಗಳನ್ನು ಕೊರೆದು ಬೀಜ ಅನ್ನೋದ್ರಿಂದ ಹುಳು ಬಾಧೆ ಇರೋ ಕಾಯಿಗಳು ಆಗ್ತವೆ. ಮರಿ ಹುಳುಗಳು ಇನ್ನೂ ಅರಳದ ಮೊಗ್ಗುಗಳನ್ನು ಸಹ ಕೊರೆದು ಒಳಗಿನ ಭಾಗವನ್ನು ತಿಂತವೆ. ಅವು ಕಾಯಿಗಳನ್ನು ಸಹ ತಿಂದು ಅಂತ ಕಾಯಿಗಳು ಒಣಗ ತರ ಮಾಡ್ತವೆ. ಇನ್ನು ಮಾಗದ ಹಣ್ಣುಗಳು ಇರ್ತಾವಲ್ಲ, ಅಂತ ಒಂದು ಮಾಗದ ಹಣ್ಣುಗಳನ್ನು ಕೊರೆದು ಒಳಗಿನ ಬೀಜಗಳನ್ನ ಹಾಳು ಮಾಡ್ತವೆ. ಮೊಟ್ಟೆಯಿಂದ ಬಂದಂತ ಮರಿಗಳು ಮೊದಲು ಏಲಕ್ಕಿಯ ಎಲೆಯನ್ನು ತಿನ್ನಲು ಪ್ರಾರಂಭ ಮಾಡ್ತವೆ. ಬೆಳೆದು ದೊಡ್ಡದಾದ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಏಲಕ್ಕಿಯ ಕಂದನ್ನು ಕೊರೆದು ನಂತರ ಮಾಡಿ ಒಳಗೆ ಒಳಗೆ ಸೇರ್ಕೊಂಡು ಬೆಳೆಯುತ್ತಿರುವ ಸುಳಿಯನ್ನ ತಿನ್ನೋದ್ರಿಂದ ಕಂದಿನ ತುದಿ, ಈ ಸಾಮಾನ್ಯ ಕಂದಿನ ತುದಿ ಇರ್ತಲ್ಲ ಅದು ಸುತ್ತಂತೆ ಅಥವಾ ಸುತ್ತಂತೆ ಕಾಣ್ತವೆ. ಈ ಹುಳುಗಳು ಕಾಯಿಯನ್ನು ಸಹ ಕೊರೆದು ರಂಧ್ರ ಮಾಡಿ ಒಳಗಿರುವ ಪದಾರ್ಥಗಳನ್ನ ತಿಂತವೆ. ಹಾನಿಗೊಳಗಾದ ಕಂದುಗಳಿಂದ ಹುಳುವಿನ ಮಲಮೂತ್ರಗಳು ರಂಧ್ರದ ಮೂಲಕ ಹೊರಬರ್ತಾ ಇರೋದನ್ನು ನಾವು ಕಾಣಬಹುದು. ಬೆಳೆದ ಹುಳುಗಳು ಸಾಮಾನ್ಯವಾಗಿ ಕಾಂಡಗಳನ್ನು ಕೊರೆದು ಅಂತ ಕಾಂಡಗಳು ಒಣಗಿ ಸಾಯ್ತವೆ, ಡೆಡಾಲ್ಟ್ ಅಂತ ಇರ್ತೀವಿ, ಆ ಒಂದು ಕಾಂಡಗಳನ್ನ ಒಣಗಿ ಸುತ್ತೋಗ್ತವೆ. ಮತ್ತು ಬಾಧಿತ ಜಾಗದಲ್ಲಿ ಎಲ್ಲೆಲ್ಲಿ ಈಗ ಈ ಹುಳು ಬಾಧೆ ಇರ್ತಾವೋ, ಎಲ್ಲೆಲ್ಲಿ ಕೊರೆತಾ ಇರ್ತಾವೋ ಅಂತ ಜಾಗದಲ್ಲಿ ನಾವು ರಸ ಸೋರೋದನ್ನ ಕಾಣಬಹುದು. ಇವು ಹಾನಿಯ ಲಕ್ಷಣಗಳು. ಇನ್ನು ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ಎಲ್ಲೆಲ್ಲಿ ಬಾಧೆ ಒಳಗಾಗಿರ್ತಾವೋ ಅಂತ ಕಾಂಡ ಮತ್ತು ಕಾಯಿಗಳನ್ನ ಹುಳುಗಳ ಸಹಿತ ನಾವು ಕಿತ್ತು ನಾಶಪಡಿಸಬೇಕು. ಮತ್ತು ಪತಂಗಗಳು ಹಗುಲತ್ತಿ ಏಲಕ್ಕಿ ಎಲೆಗಳ ಅಡಿಯಲ್ಲಿ ಸಾಮಾನ್ಯವಾಗಿ ಅಡ್ಕೊಂಡು ಕೂತಿರ್ತವೆ. ಅವುಗಳನ್ನು ಸಾಮಾನ್ಯವಾಗಿ ಬಲೆಗಳನ್ನ ಇಟ್ಟು ನಾವು ಹಿಡಿದು ಸಾಯಿಸಬೇಕು. ಇನ್ನು ಕೀಟದ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ, ಶೇಕಡ 5ರ ಬೇವಿನಿಂದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವಾದ ಅಜಾಡ್ರಿಂಟ್ ಅಂತ ಒಂದು ಪಿಪಿಎಂ ಅಥವಾ ಯಾವ್ದಾದ್ರು ಬೇವಿನ ಆಧಾರಿತ ಕೀಟನಾಶಕವನ್ನ 2 ಮಿಲಿ ಪ್ರತಿ ಲೀಟರ್ ಬರೆದು ಸಿಂಪಡಿಸಬೇಕು. ಮತ್ತು ಬಾಧೆ ಜಾಸ್ತಿ ಇತ್ತು ಅಂತ ಆದ್ರೆ 2 ಮಿಲಿ ಫಿನಾಲ್ಫಾಸ್ 25 ಇಸಿ ಅಥವಾ 2 ಮಿಲಿ ಕ್ಲೋರ್ ಫೈರಿಫಾಸ್ 20 ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನೊಂದು ಪ್ರಮುಖವಾದ ಕೀಟ ಏನಂದ್ರೆ ಕಂಬಳಿ ಹುಳು. ಈ ಕಂಬಳಿ ಹುಳು ಸಾಮಾನ್ಯವಾಗಿ ಏಲಕ್ಕಿ ಗಿಡಗಳಲ್ಲಿ ಅಲ್ಲಲ್ಲೂ ಕಾಣಿಸ್ಕೊಳ್ತವೆ. ಇವು ಸಾಮಾನ್ಯವಾಗಿ ಬಹುಭಕ್ಷಕ ಕೀಟ. ಏಲಕ್ಕಿ ಎಲೆಗಳನ್ನ ತಿಂತವೆ. ಮೊದಲನೇ ಹಂತದ ಮರಿ ಹುಳುಗಳು ಎಲೆಗಳ ತಳಭಾಗದಲ್ಲಿ ಗುಂಪಾಗಿರ್ತವೆ, ಎಲೆಗಳನ್ನ ಅಲ್ಲೇ ಕೆರೆದು ತಿಂತವೆ. ಹಾಗಾಗಿ ರೈತರು ಒಂದು ಪ್ರಮುಖವಾದ ಒಂದು ಅಭ್ಯಾಸ ಇಟ್ಕೋಬೇಕು, ಏಲಕ್ಕಿ ತೋಟಕ್ಕೆ ಆಗಾಗ ಹೋಗುವ ಒಂದು ಅಭ್ಯಾಸ ಇಟ್ಕೊಂಡು, ಈ ಒಂದು ಕಂಬಳಿ ಹುಳುಗಳು ಸಾಮಾನ್ಯವಾಗಿ ಮೊಟ್ಟೆಗಳನ್ನ ಎಲೆಗಳಲ್ಲಿ ಗುಂಪಾಗಿ ಇಡ್ತವೆ. ಆ ಮೊಟ್ಟೆಗಳನ್ನ ಪತ್ತೆ ಹಚ್ಚಿ ಅದನ್ನ ಹಿಸ್ಕಿ ಸಾಯಿಸ್ಬೇಕು. ಅಕಸ್ಮಾತ್ ಮೊಟ್ಟೆ ಕಂಡಿಲ್ಲ ಅಂದ್ರೆ ಮೊಟ್ಟೆಯಿಂದ ಮರಿ ಹುಳು ಒಂದು ವಾರದಲ್ಲಿ ಬರ್ತವೆ. ಆ ಮರಿ ಹುಳುಗಳು ಮೊದಲನೇ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿ ಆ ಒಂದು ಎಲೆಗಳ ಅಡಿಯಲ್ಲಿ ಗುಂಪಾಗಿ ಇದ್ದು ಕೆರೆದು ತಿಂತಾ ಇರ್ತವೆ. ಗುಂಪುಗಳನ್ನ ಎಲೆಗಳ ಸಹಿತ ನಾವು ಕಿತ್ತು ಹಿಸ್ಕಿ ಸಾಯಿಸ್ಬೇಕು. ಆವಾಗ ಬಾಧೆಯನ್ನ ಕಡಿಮೆ ಮಾಡಬಹುದು. ಸಾಮಾನ್ಯವಾಗಿ ಬೆಳೆದ ಹುಳುಗಳು ಏನ್ ಮಾಡ್ತವೆ ಅಂದ್ರೆ, ಎಲೆಗಳನ್ನ ಪೂರ್ತಿ ತಿಂದು ನಾಶಪಡಿಸ್ತವೆ. ಇವು ನೆರಳು ಮರಗಳಲ್ಲಿ ಅಲ್ಲಲ್ಲಿ ಗುಂಪಾಗಿ ಕಂಡು ಬರ್ತವೆ. ಸಾಮಾನ್ಯವಾಗಿ ಪತಂಗಗಳು ಜೂನ್ ಜುಲೈನಲ್ಲಿ ಹೊರಬಂದು 300-800 ಮೊಟ್ಟೆಗಳನ್ನ ನೆರಳು ಮರ ಇರ್ತಾವಲ್ಲ ಎಲೆಗಳ ಕೆಳಮೈನಲ್ಲಿ ಇರ್ತವೆ. ಮೊಟ್ಟೆಗಳು ಸಾಮಾನ್ಯವಾಗಿ 1 ವಾರ 10-15 ದಿವಸ ಅದು ನಮ್ಮ ಉಷ್ಣತೆ ಎಷ್ಟಿರುತ್ತೆ ಅದರಿಂದ ನೋಡ್ಕೊಂಡು, ಉಷ್ಣತೆ ಕಡಿಮೆ ಇದ್ದಾಗ ಬೇಗ ಹೊರಗಡೆ ಬರ್ತವೆ, ಉಷ್ಣತೆ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗಿ ಬರ್ತವೆ ಹೊರಗಡೆ ಬಂದು. ಆಮೇಲೆ ಸಾಮಾನ್ಯವಾಗಿ ಮರಿ ಹುಳಿನ ಹಂತ 3 ತಿಂಗಳವರೆಗೆ ಮುಂದುವರೆದು ನಂತರ ಕೋಶಾವಸ್ಥೆನ ಸೇರಿ ಮತ್ತೆ ಅದು ಒಂದು 3 ತಿಂಗಳ ಇರ್ತವೆ. ಏನಂದ್ರೆ ಇದು ತುಂಬಾ ಹಾನಿಕಾರಕವಾದ ಕೀಟ, ಯಾಕೆಂದ್ರೆ ಕಂಬಳಿ ಹುಳನ ಸರಿಯಾದ ಸಮಯದಲ್ಲಿ ನಾವು ಹತೋಟಿ ಮಾಡಿಲ್ಲ ಅಂದ್ರೆ ಇಡೀ ಒಂದು ಎಲೆನೆಲ್ಲ ಹಾಳು ಮಾಡ್ಬಿಡ್ತಾರೆ. ಅವಾಗ ಈ ನಮ್ಮ ಗಿಡದ ಇಳುವರಿ ಇದು ಬೆಳವಣಿಗೆ ಕುಂಠಿತ ಆಗಿ ಇಳುವರಿಯಲ್ಲೂ ಕುಂಠಿತ ಆಗುತ್ತೆ. ಸೊ ಇದನ್ನ ಏನ್ ನಿರ್ವಹಣೆ ಕ್ರಮ ಮಾಡಬಹುದು ಅಂದ್ರೆ, ಬಾಧಿತ ರೆಂಬೆಗಳನ್ನ ಮರಿ ಮತ್ತು ಮೊಟ್ಟೆಗಳ ಸಹಿತ ಕಿತ್ತು ನಾಶಪಡಿಸಬೇಕು. ಮತ್ತು ಬೆಳಕಿನ ಬಲೆ ಲೈಟ್ ಟ್ರ್ಯಾಪ್ ಅಂತ ಹೇಳ್ತೀವಲ್ಲ, ಅಳವಡಿಸಿ ನಾವು ಪತಂಗನ ಸೆರೆ ಹಿಡಿದು ಸಾಯಿಸಬಹುದು. ಮತ್ತು ಚಿಟ್ಟೆಗಳು ಏಲಕ್ಕಿಯ ಎಲೆಯ ಕೆಳಭಾಗದಲ್ಲಿ ಕುಳಿತಿರುವಾಗ ಅವುಗಳನ್ನ ಹಿಡಿದು ಸಾಯಿಸೋದು ತುಂಬಾ ಸೂಕ್ತ. ಮತ್ತು ಮರಿ ಹುಳುಗಳನ್ನ ಸಂಗ್ರಹಿಸಿ ನಾಶಪಡಿಸಬೇಕು. ಸಾಮಾನ್ಯ ಮೊದಲನೇ ಮತ್ತು ಎರಡನೇ ಹಂತದ ಮರಿ ಹುಳುಗಳು ಎಲೆಗಳ ಅಡಿಯಲ್ಲಿ ಗುಂಪಾಗಿ ಕೆರೆದು ತಿಂತಾ ಇರ್ತವೆ ಎಲೆಗಳನ್ನ. ಆ ಒಂದು ಹುಳುಗಳ ಸಹಿತ ಎಲೆಗಳನ್ನ ಕಿತ್ತು ನಾಶಪಡಿಸಬೇಕು. ಮತ್ತು ಸತ್ತಂತೆ ಕಾಣುವ ಮತ್ತು ಗಿಡದ ಕಾಣಿದ ಹುಳುವಿನ ಮಲಮೂತ್ರಗಳು ಬಿಡುತ್ತಿರುವ ಆ ಕಂದಗಳ ಇರ್ತಾವಲ್ಲ, ಅದನ್ನ ಗಿಡದಿಂದ ಬೇರ್ಪಡಿಸಿ ಸುಟ್ಟು ಹಾಕ್ಬೇಕು. ನಾವು ಎಲ್ಲೆಲ್ಲಿ ಈ ಒಂದು ಸತ್ತಂತಗಳ ತರ ಇರ್ತವೆ, ಇದು ಕಂಬಳಿ ಹುಳ ಒಂದು ಎಲ್ಲಿ ತಿಂದಿರುತ್ತೋ ಅಲ್ಲಿ ಆ ಒಂದು ಎಲೆಗಳು ಕಂದುಗಳೆಲ್ಲ ಒಂಥರ ಒಣಗದಾಗಿರ್ತವೆ, ಅದನ್ನ ಒಂದು ಹುಳಗಳ ಸಹಿತ ಇದು ನಾಶಪಡಿಸಬೇಕು. ಮತ್ತು ಈ ಒಂದು ಕಂಬಳಿ ಹುಳದ ಬಾಧೆ ಕಡಿಮೆ ಹಂತದಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಪ್ರಥಮವಾಗ ನಾನು ಹೇಳಿದೆ ಮೊಟ್ಟೆಗಳನ್ನ ಆಯ್ದು ಅಥವಾ ಮರಿ ಹುಳುಗಳನ್ನ ಪ್ರಾರಂಭದ ಹಂತದಲ್ಲಿ ಆಯ್ದು ಹಿಸ್ಕಿ ಸಾಯಿಸ್ಬೇಕು ಅಂತ. ಅಕಸ್ಮಾತ್ ಆಗಿ ನೀವು ಹಿಸ್ಕಿ ಸಾಯಿಸಿದ್ರು ಅಲ್ಲೆಲ್ಲ ಕಂಬಳಿ ಒಳಗೆ ಕಾಣಿಸ್ತು ಅಂತ ಇಟ್ಕೊಳ್ಳಿ. ಪ್ರಾರಂಭದ ಹಂತದಲ್ಲಿದ್ದಾಗ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಯಾವ್ದಾದ್ರು ಕೀಟನಾಶಕವನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಬೇಕು. ಮತ್ತು ಬಾಧೆ ಜಾಸ್ತಿ ಆಯ್ತು ಅಂತ ಇದ್ವಿ ಅನ್ಕೊಳ್ಳಿ, ಆಗ 2 ಮಿಲಿ ಕ್ಲೋರೋಫಾಸ್ 20 ಇಸಿ ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 25 ಇಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು. ಈಗ ರೈತ ಬಾಂಧವರೆ, ನಿಮ್ಗೆಲ್ಲ ಗೊತ್ತಿದೆ ಏಲಕ್ಕಿ ಒಂದು ಆರ್ಥಿಕ ಬೆಳೆ ಅಂತ ಅನ್ಕೋಬಹುದು, ಯಾಕಂದ್ರೆ ರೈತರಿಗೆ ತುಂಬಾ ಆದಾಯ ಕೊಡೋ ಬೆಳೆ. ಸರಿಯಾದ ಸಮಯದಲ್ಲಿ ನೀವು ಏಲಕ್ಕಿಲಿ ಯಾವ ಕೀಟ ಇದೆ ಅಂತ ಪತ್ತೆ ಹಚ್ಚಿಬಿಟ್ಟು ಅದಕ್ಕೆ ಸೂಕ್ತವಾದ ನಿರ್ವಹಣಾ ಕ್ರಮವನ್ನ ಸರಿಯಾದ ಸಮಯದಲ್ಲಿ ಕೊಟ್ಟು ನಿಮ್ಮ ಏಲಕ್ಕಿ ಬೆಳೆಯನ್ನು ಕಾಯ್ಕೊಂಡು ಇಳುವರಿಯನ್ನ ಸರಿಯನ್ನ ಪಡಲಿಕ್ಕೆ ಶ್ರಮ ವಹಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಆತ್ಮೀಯ ರೈತ ಬಾಂಧವರೆ, ತಮಗೆ ಈ ಏಲಕ್ಕಿ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಮತ್ತೆ ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9444-86-42-416. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9444-86-42-416. ತುಂಬ ಸಂತೋಷ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಬೆಳೆಯನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಜೇನು ಸಾಕಾಣಿಕೆಯ ಅನುಕೂಲತೆಗಳು. ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರಿಂದ ಮಾಹಿತಿ. ಯಾಕೆ ಜೇನು ಕೃಷಿಯನ್ನು ಮಾಡಬೇಕು, ಅನುಕೂಲತೆಗಳೇನು, ಅದರಿಂದ ನಮಗಿರ್ತಕ್ಕಂಥ ಲಾಭಗಳೇನು, ಅಥವಾ ಹಾಗೇನೆ ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಅದು ನಮಗೆ ಎಷ್ಟು ಲಾಭದಾಯಕ ಇದೆಯೋ ಇಲ್ವೋ ಅಂತಕ್ಕಂಥ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆ ಜೇನು ಕೃಷಿಯನ್ನು ಮಾಡಬೇಕು ಅಂತಕ್ಕಂಥದ್ದು, ಅದರಲ್ಲೂ ಕೊಡಗಿನಲ್ಲಿ ಜೇನು ಕೃಷಿ ಅಂತಕ್ಕಂಥದ್ದು ಏನು ಹೊಸ ವಿಚಾರ ಅಲ್ಲ, ತಲೆತಲಾಂತರದಿಂದ ಮಾಡ್ತಾ ಇದ್ರು ಅದನ್ನು. ಆದರೆ ಮಧ್ಯದಲ್ಲಿ ಅದಕ್ಕೊಂದು ಮಾರಕ ರೋಗ ಬಂದ ಕಾರಣಕ್ಕಾಗಿ ಬಹಳಷ್ಟು ಜನ ಈ ಜೇನು ಕೃಷಿಯಿಂದ ವಿಮುಖರಾದರು. ಅವಾಗ ಬಿಟ್ಟಂಥದ್ದು, ಮತ್ತೆ ಅದು ಪಿಕಪ್ ಆಗಲಿಲ್ಲ. ಒಂದು ಸಂತೋಷದ ವಿಷಯ ಅಂತ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಮತ್ತೆ ಸಾಕಣೆಯತ್ತ ಹೆಚ್ಚು ಹೆಚ್ಚು ಜನರು ಒಲವು ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸಂತಸದ ವಿಚಾರ. ಹಾಗಾಗಿ ಈಗ ನಾವು ಯಾಕೆ ಜೇನು ಕೃಷಿ ಮಾಡಬೇಕು ಅಂತಂದರೆ, ಈಗ ನಮಗೆ ಈಗಾಗಲೇ ಬಹಳಷ್ಟು ಜನರಿಗೂ ಗೊತ್ತು ಕೂಡ ಇದೆ, ಒಂದು ಒಳ್ಳೆಯ ಪರಿಶುದ್ಧವಾದ ಜೇನುತುಪ್ಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಆ ಜೇನುತುಪ್ಪಕ್ಕೆ ಇರತಕ್ಕಂಥ ಬೇಡಿಕೆಯನ್ನು ನೋಡಿದರೆ ಆ ಬೇಡಿಕೆಗೆ ಅನುಸಾರವಾಗಿ ಇಲ್ಲಿ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅದು ಬಹಳಷ್ಟು ಜನಕ್ಕೆ ಗೊತ್ತಿದೆ. ಅದರಲ್ಲೂ ಕೂಡ ಈ ಕೊಡಗಿನ ಹನಿಗೆ ಕೂರ್ಗ್ ಹನಿ ಅಂತ ಏನು ಹೇಳ್ತೇವೆ, ಅದರ ಒಂದು ಮಲ್ಟಿಫ್ಲೋರಲ್ ನೇಚರ್ ಅಂತ ಹೇಳ್ತೇವೆ. ಸಾಕಷ್ಟು ಬೇರೆ ಬೇರೆ ಥರದ ಗಿಡ ಮರಗಳಿಂದ ಮಕರಂದವನ್ನು ಸಂಗ್ರಹಿಸಿ ಜೇನನ್ನು ಮಾಡೋದ್ರಿಂದ ಇದಕ್ಕೆ ಬೇರೆ ಪ್ರದೇಶಗಳಲ್ಲಿ ಉತ್ಪತ್ತಿ ಆಗತಕ್ಕಂಥ ಜೇನಿಗೆ ಈ ಕೊಡಗಿನ ಜೇನನ್ನು ಕಂಪೇರ್ ಮಾಡಿದರೆ ಇದು ಸಾಕಷ್ಟು ರುಚಿಯಾಗಿರ್ತದೆ. ಹಾಗಾಗಿ ಕನ್ಸ್ಯೂಮರ್ ಪ್ರಿಫರೆನ್ಸ್ ಕೂಡ ಇದಕ್ಕೆ ಚೆನ್ನಾಗಿರ್ತದೆ. ಹಾಗಾಗಿ ಈ ಕೊಡಗಿನ ಜೇನುತುಪ್ಪ ಅನ್ನೋದಕ್ಕಂತೂ ಹೆಚ್ಚಿನ ಬೇಡಿಕೆ ಇದೆ. ಆ ಬೇಡಿಕೆಗೆ ಪೂರಕವಾಗಿ ಈ ಪ್ರೊಡಕ್ಷನ್ ಇಲ್ಲ. ನಾವೇನಾದರೂ ಜೇನು ಪೆಟ್ಟಿಗೆಗಳನ್ನು ಕಮರ್ಷಿಯಲ್ಲಿ ಸಾಧ್ಯ ಇದ್ದರೆ ಮಾಡುವ, ವಾಣಿಜ್ಯ ಮಟ್ಟದಲ್ಲಿ ಮಾಡೋದಾದರೆ, ಇಲ್ಲ ಅಂತಂದರೂ ಒಂದು ಹವ್ಯಾಸಿ ಜೇನು ಕೃಷಿಕರಾಗಿ ಅಥವಾ ನಮ್ಮ ಬೆಳೆಗಳಿಗೆ ಪರಾಗಸ್ಪರ್ಶ ಮಾಡಲಿಕ್ಕಾದರೂ ಎಷ್ಟು ಎಕರೆಗೆ ಬೇಕಾಗ್ತವೆ ಅಷ್ಟನ್ನು ಕೂಡ ಮಾಡಿದರೆ ಪರಾಗಸ್ಪರ್ಶದ ಅನುಕೂಲತೆ ಆಗ್ತದೆ ಮತ್ತು ನಾವು ಬೇಕಾದಂಥ ಪರಿಶುದ್ಧ ಜೇನುತುಪ್ಪವನ್ನು ಪಡ್ಕೊಳ್ಬಹುದು. ಅದರ ನಂತರ ಹಾಗೆ ನಾವು ಇನ್ನೂ ಬೇರೆ ಬೇರೆ ಉತ್ಪನ್ನಗಳನ್ನು ಪಡ್ಕೊಳ್ತೀವಿ ಅನ್ನೋದಾದರೆ ಈ ಜೇನು ಕೃಷಿಯನ್ನು ಡೈವರ್ಸಿಫೈ ಮಾಡಿಕೊಳ್ಳಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕುಟುಂಬ ಇಟ್ಕೊಳ್ತಾರೋ ಅವರು ಅದರಲ್ಲಿ ರಾಯಲ್ ಜೆಲ್ಲಿ ಅಂತ ಪ್ರಾಡಕ್ಟನ್ನು ಮಾಡಬಹುದು, ಜೇನು ಅಂಟು ಅಂತ ಹೇಳ್ತೇವೆ ಅದನ್ನು ಪಡ್ಕೊಳ್ಬಹುದು. ಹಾಗೆ ಜೇನು ಮೇಣ ಬರ್ತದೆ, ಪರಾಗ ಬರ್ತದೆ ಗಿಡಮರಗಳಿಂದ, ಅವು ಸಂಗ್ರಹಣೆ ಮಾಡಿಕೊಂಡು ಬಂದಿದ್ದು. ಹೀಗೆ ಹಲವಾರು ಉತ್ಪನ್ನಗಳನ್ನು ಪಡ್ಕೊಂಡು ಅದರಿಂದನೂ ಕೂಡ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ. ಈ ಎಲ್ಲಕ್ಕಿಂತ ಮುಖ್ಯವಾಗಿ ಜೇನುನೊಣಗಳಿಂದ ನಿರೀಕ್ಷೆ ಮಾಡತಕ್ಕಂಥದ್ದು ಪರಾಗಸ್ಪರ್ಶ. ಪರಾಗಸ್ಪರ್ಶ ಬಹಳ ಮುಖ್ಯ, ಯಾಕಂದ್ರೆ ಬೆಳೆಗಳಲ್ಲಿ ಅದು ಒಂದು ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೇವೆ. ನಾವೆಲ್ಲ ಒಳ್ಳೊಳ್ಳೆ ಮಣ್ಣು ಪರೀಕ್ಷೆ ಮಾಡಿ ಎಷ್ಟು ಗೊಬ್ಬರ ಹಾಕಬೇಕು ಅದನ್ನು ಹಾಕಿರ್ತೇವೆ, ಸರಿಯಾದ ಸಮಯ ನೀರನ್ನು ಕೊಟ್ಟಿರ್ತೇವೆ, ಎಲ್ಲ ಮಾಡಿರ್ತೇವೆ. ಆದರೂ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ಆಗಿಲ್ಲ ಅಂತ ಅಂದರೆ ನಮ್ಮ ಬೆಳೆ ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ಇದು ಒಂದು ಕ್ರಿಟಿಕಲ್ ಸ್ಟೇಜ್ ಪಾಲಿನೇಷನ್ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಪಾಲಿನೇಷನ್ಗೆ ಜೇನುನೊಣಗಳ ಪಾತ್ರ ಬಹಳಷ್ಟು ಮಹತ್ವದ್ದಾಗಿರ್ತದೆ. ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಕಾಫಿಯಲ್ಲಿ ಈ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ 21-31% ಇಳುವರಿ ಹೆಚ್ಚಾಗತಕ್ಕಂಥದ್ದು ಕಂಡುಬಂದಿದೆ ಜೇನುನೊಣಗಳ ಉಪಸ್ಥಿತಿಯಿಂದಾಗಿ. ಯಾಕೆ ಜೇನುನೊಣಗಳಿಂದನೇ ಪರಾಗಸ್ಪರ್ಶ ಇಷ್ಟು ಚೆನ್ನಾಗಿ ಆಗುತ್ತದೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ನಾನು ಒಂದೆರಡು ಕಾರಣಗಳನ್ನು ಮಾತ್ರ ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಏನು ಅಂತ ಅಂದರೆ, ಜೇನುನೊಣಗಳಲ್ಲಿ ಗಿಡ ಮತ್ತು ಹೂಗಳ ಬಗ್ಗೆ ಇರತಕ್ಕಂಥ ನಿಷ್ಠೆ ಅಂತ ಹೇಳ್ತೇವೆ. ಈಗ ನಮ್ಮ ಕಾಫಿ ತೋಟದಲ್ಲಿ ಕಾಫಿ ಹೂವಾಗಿರ್ತದೆ, ಹಾಗೆ ನೆರಳಿನ ಮರಗಳು ಶೇಡ್ ಟ್ರೀಸ್ ಅವು ಕೂಡ ಹೂವಿನ ಹಂತದಲ್ಲಿರ್ತವೆ. ಆಮೇಲೆ ಕೆಳಗಡೆ ಕೆಲವು ಕಳೆಗಳಿರ್ಬೋದು, ವೀಡ್ಸ್ ಕಳೆಗಳು ಕೂಡ ಹೂವಿನ ಹಂತದಲ್ಲಿರ್ತವೆ. ಈಗ ಮೂರು ರೀತಿಯ ಹೂಗಳು ಅಲ್ಲಿ ಲಭ್ಯವಿದ್ದಾಗ ನಾವು ಅಲ್ಲೊಂದು ಜೇನು ಪೆಟ್ಟಿಗೆಯನ್ನು ತಗೊಂಡೋಗಿಟ್ರೆ ಅದರಿಂದ ಹೋಗ್ತಕ್ಕಂಥ ಕೆಲಸಗಾರ ನೊಣಗಳು ಅವು ಏನಾದರೂ ಕಾಫಿ ಒಂದ್ಸತಿ ವಿಸಿಟ್ ಮಾಡಿದರೆ ಒಂದು ಕಾಫಿ ಹೂವಿಂದ ಇನ್ನೊಂದು ಕಾಫಿ ಹೂಗೆ ಹೋಗ್ತಾವು. ಯಾವತ್ತೂ ಕೂಡ ಒಮ್ಮೆ ಕಾಫಿ ಹೂವಿಗೆ ಹೋಗೋದು, ಅಲ್ಲಿಂದ ವೀಡ್ಸ್ ಮೇಲೆ ಹೋಗೋದು, ಅಲ್ಲಿಂದ ಶೇಡ್ ಟ್ರೀಗೆ ಹೋಗೋದು, ಹೀಗೆ ಕ್ರಾಸ್ ವಿಸಿಟನ್ನು ಮಾಡೋದಿಲ್ಲ. ಬೇರೆ ಕೀಟಗಳಾದರೆ ಆ ರೀತಿ ಮಾಡ್ತವೆ, ಕಾಫಿ ಹೂವಿ ಮೇಲೆ ಹೋಗ್ತವೆ, ಅಲ್ಲಿಂದ ಹೋಗಿ ಮತ್ತೆ ಅಲ್ಲೊಂದು ಏನಾದರೂ ಕಳೆಯದು ಹೂವು ಚೆನ್ನಾಗಿ ಅಟ್ರಾಕ್ಟಿವ್ ಇತ್ತು ಅಂದರೆ ಅಲ್ಲಿಗೆ ಹೋಗ್ಬೋದು, ಅಥವಾ ಶೇಡ್ ಟ್ರೀಗೂ ಹೋಗ್ಬೋದು. ಯಾವಾಗ ಜೇನುನೊಣಗಳು ಯಾವುದೇ ಒಂದು ಸ್ಪೀಸೀಸ್ಗೆ ಅವು ರಿಸ್ಟ್ರಿಕ್ಟ್ ಆಗೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ಬೇರೆ ಕೀಟಗಳು ಮಾಡೋದಕ್ಕಿಂತನೂ ಬಹಳ ಪರಿಣಾಮಕಾರಿಯಾಗಿ ಆಗ್ತದೆ. ಇದು ಒಂದು ಕಾರಣ. ಇನ್ನು ಉಳಿದ ಕಾರಣ ಅಂತ ಅಂದರೆ ಅವು ಆಹಾರ ಸಂಗ್ರಹಣೆಯಲ್ಲಿ ಅನುಸರಿಸತಕ್ಕಂಥ ವಿಶಿಷ್ಟ ವಿಧಾನ ಅಂತ ಹೇಳ್ತೇವೆ. ಈಗ ಒಂದು ಕಾಫಿ ತೋಟದಲ್ಲಿ ನಾವು ತಗೊಂಡೋಗಿ ಒಂದು ಬಾಕ್ಸನ್ನು ಇಟ್ಟರೆ ಅದರಿಂದ ಒಂದು ಕೆಲಸಗಾರ ನೊಣ ಹೋಗಿ ಆ ಮೂಲೆಯಲ್ಲಿರೋ ಯಾವುದೋ ಒಂದು ಗಿಡಕ್ಕೆ ವಿಸಿಟ್ ಮಾಡಿದರೆ ದಿನದಲ್ಲಿ ಹಲವಾರು ಬಾರಿ ಅದು ಟ್ರಿಪ್ ಹೊಡಿತಾ ಇರ್ತದೆ, ಹೋಗೋದು ಬರೋದು, ಪರಾಗ ಅಥವಾ ಮಕರಂದ ಸಂಗ್ರಹಣೆ ಮಾಡ್ಕೊಂಡು ಬರ್ತಾ ಇರ್ತದೆ. ಮೊದಲನೇ ಟ್ರಿಪ್ಪಲ್ಲಿ ಆ ಮೂಲೆಯಲ್ಲಿರೋ ಗಿಡಕ್ಕೆ ವಿಸಿಟ್ ಮಾಡ್ತದೆ, ನೆಕ್ಸ್ಟ್ ಟ್ರಿಪ್ಗೆ ಹೋಗುವಾಗ ಇನ್ನೂ ಅದೇ ಗಿಡದಲ್ಲಿ ಮಕರಂದ ಪರಾಗ ಲಭ್ಯವಿದೆ ಅಂದರೆ ಅದೇ ಗಿಡಕ್ಕೆ ಹೋಗ್ತದೆ, ಇಲ್ಲ ಅಂತ ಅಂದರೆ ಅದರ ಪಕ್ಕದ ಗಿಡಕ್ಕೆ ವಿಸಿಟ್ ಮಾಡ್ತದೆ. ಹಾಗಾಗಿ ಈಗ ನಾವು ಒಂದು ಪೆಟ್ಟಿಗೆ ಇಟ್ಟಾಗ ಒಂದು ಗುಂಪು, ಒಂದು ಕೆಲಸಗಾರರ ಗುಂಪು ಅಲ್ಲಿ ವಿಸಿಟ್ ಮಾಡ್ತದೆ, ಇನ್ನೊಂದು ಕೆಲಸಗಾರದ್ದು ಈ ಕಡೆ ಹೋಗಿರ್ತದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಗಿಡಗಳನ್ನು ಈ ಜೇನುನೊಣಗಳು ವಿಸಿಟ್ ಮಾಡೇ ಮಾಡ್ತವೆ. ಆವಾಗ ಪರಾಗಸ್ಪರ್ಶ ಕ್ರಿಯೆ ಬಹಳಷ್ಟು ಪರಿಣಾಮಕಾರಿಯಾಗಿ ಆಗ್ತದೆ. ಆಮೇಲೆ ವಿವಿಧ ಹವಾಮಾನಗಳಿಗೆ ಹೊಂದಿಕೊಳ್ತಕ್ಕಂಥ ಗುಣ ಇದೆ ಜೇನುನೊಣಗಳಲ್ಲಿ, ಅದು ಕೂಡ ಪರಾಗಸ್ಪರ್ಶ ಕ್ರಿಯೆ ಬಹಳಷ್ಟು ಪರಿಣಾಮಕಾರಿಯಾಗಲಿಕ್ಕೆ ಕಾರಣ ಆಗ್ತವೆ. ಹೀಗೆ ಹಲವಾರು ಕಾರಣಗಳಿದ್ದಾವೆ. ಈ ಕಾರಣದಿಂದನೇ ನಾವು ಜೇನುನೊಣಗಳನ್ನು ಅವುಗಳ ಜೇನು ಮತ್ತು ಇತರ ಉತ್ಪನ್ನಗಳಿಗಿಂತನೂ ಆ ಪರಾಗಸ್ಪರ್ಶ ಸೇವೆ ಏನಿದೆ, ಪಾಲಿನೇಷನ್ ಸರ್ವಿಸ್, ಅದರ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ತೇವೆ. ನಾವು ಹನಿ ಏನು ಇತರೆ ಪ್ರಾಡಕ್ಟ್ ಹೇಳಿದೆ, ಅವುಗಳ ಎಲ್ಲದರಿಂದ ಒಂದು ರೂಪಾಯಿ ಪಡ್ಕೊಂಡ್ರೆ ಅವು ಮಾಡ್ತಕ್ಕಂಥ ಪಾಲಿನೇಷನ್ ಸರ್ವಿಸಿನ ಬೆಲೆ ಸುಮಾರು 20 ರೂಪಾಯಿನಷ್ಟು ಇರ್ತದೆ. ಹಾಗಾಗಿ ಈ ಕಾರಣದಿಂದ ಜೇನುನೊಣಗಳು ನಮಗೆ ಬಹಳಷ್ಟು ಅವಶ್ಯಕ ಅಂತ ಅನ್ನಿಸ್ತವೆ. ಪರಾಗಸ್ಪರ್ಶದ್ದು ಒಂದಾಯಿತು. ಇನ್ನು ನಾವು ಅವುಗಳಿಗೇನೆ ಒಂದು ಹಾಗೆ ಒಂದು ಎಕನಾಮಿಕ್ಸನ್ನು ವರ್ಕೌಟ್ ಮಾಡೋದಾದರೆ, ಅದರ ಆರ್ಥಿಕತೆಯನ್ನು ನಾವು ಲೆಕ್ಕ ಹಾಕೋದಾದರೆ, ಈಗ ಒಂದು ಜೇನು ಪೆಟ್ಟಿಗೆಯನ್ನು ನಾವು ಮನೆ ಹತ್ರನೋ ಜಮೀನಲ್ಲೋ ಇಟ್ಕೊಳ್ಬೇಕು ಅಂತ ಅಂದರೆ ನಾವು ಸುಮಾರು ಒಂದು 4-4.5 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ. ಅಷ್ಟು ಖರ್ಚು ಬರ್ತದೆ. ಆದಾಯ ಎಷ್ಟು ನಿರೀಕ್ಷೆ ಮಾಡ್ಬೋದು ಒಂದು ಜೇನು ಪೆಟ್ಟಿಗೆಯಿಂದ ಅಂತಂದರೆ, ಅದರಲ್ಲೂ ಈ ಕೊಡಗಿನ ಪ್ರದೇಶದಲ್ಲಿ ನಾವು ಕನಿಷ್ಠ ಒಂದು 5 ಕೆಜಿ ಜೇನು ತೆಗೆದಿದ್ದೇವೆ ಅಂದ್ರೂ, ಈಗ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಜೇನಿನ ಇಳುವರಿ ಬರ್ತದೆ. ನಾನೀಗ ತುಡುವೆ ಜೇನಿಗೆ ಹೇಳ್ತಾ ಇದ್ದೀನಿ, ಕೆಲವು ಕಡೆ 12 ಕೆಜಿನೂ ತೆಗಿತಾರೆ, 15 ಕೆಜಿವರೆಗೂ ಆಗ್ಬೋದು, ಕೆಲವು ಕಡೆ 8 ಕೆಜಿ ತೆಗಿತಾರೆ. ನಾನು ಮಿನಿಮಮ್ ಅಂತ ಲೆಕ್ಕ ಇಟ್ಕೊಂಡ್ರು, 5 ಕೆಜಿ ಬಂದಿದೆ ಅಂತ ಲೆಕ್ಕ ಇಟ್ಕೊಂಡ್ರು ಅಲ್ಲಿಗೆ, ಅದರ ಇಲ್ಲಿ ಬೆಲೆ ಎಷ್ಟಿದೆ ಈ ಕೂರ್ಗನಿ ಬೆಲೆ ಅಂತ ಅಂದರೆ, ಒಂದು ಈಗ ನಮ್ಮಲ್ಲಿ ನಾವು 800 ರೂಪಾಯಿ ಕೆಜಿ ಮಾರಾಟ ಮಾಡ್ತಿದ್ದೇವೆ, ಕೆಲವರು ಜೇನು ಕೃಷಿಕರು 1,000-1,200 ರೂಪಾಯಿ ಇನ್ನೂ ಅದಕ್ಕೂ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಸರಾಸರಿ ಒಂದು 800 ರೂಪಾಯಿ ಕೆಜಿ ಅಂತ ಅಂದ್ಕೊಂಡ್ರು ಅಲ್ಲೇ ನಮಗೆ ಒಂದು 4,000 ರೂಪಾಯಿ ದೊರೀತದೆ. ಅದಲ್ಲದೇ ನಾವು ಒಂದು ವರ್ಷದ ಅವಧಿಯಲ್ಲಿ ಒಂದು ಜೇನು ಪೆಟ್ಟಿಗೆಯಿಂದ ಮರಿ ಕುಟುಂಬಗಳನ್ನು ಮಾಡಿಕೊಂಡು ಸುಲಭದಲ್ಲಿ ಒಂದೇ ಒಂದು ಮರಿ ಕುಟುಂಬ ನಾವು ಮಾಡಿಕೊಂಡಿದ್ದೇವೆ ಅಂದರೂ ಒಂದು ಮರಿ ಕುಟುಂಬದ ಬೆಲೆ 1,500 ರೂಪಾಯಿ ಇರ್ತದೆ. ಹಾಗಾಗಿ 4,000 ರೂಪಾಯಿ ನಾವು ಜೇನಿಂದ ಪಡೆದು 1,500 ಮರಿ ಕುಟುಂಬದಿಂದ ಪಡೆದ್ರೆ ಅಲ್ಲಿ ಒಂದು ಪೆಟ್ಟಿಗೆಗೆ ನಾವು ಇನ್ವೆಸ್ಟ್ ಮಾಡಿದ್ದು ಬರೀ ಒಂದೇ ವರ್ಷದಲ್ಲಿ ನಮಗೆ ದುಡ್ಡು ವಾಪಸ್ ಬರ್ತದೆ. ಇದರ ಜೊತೆಗೆ ಇನ್ನು ಬೇರೆ ಬೇರೆ, ಈಗ ನಮ್ಮದೇ ಬೆಳೆ ಇತ್ತು, ನಾವು ಬೆಳೆಯಲ್ಲೇ ಇವನ್ನ ಇಟ್ಕೊಂಡಿದ್ದೀವಿ ಅಂತ ಅಂದರೆ, ಈಗ ವೈಜ್ಞಾನಿಕ ವರದಿಯ ಪ್ರಕಾರ 21-31% ಇಳುವರಿ ಹೆಚ್ಚಾಗ್ತದೆ ಅಂತ ಹೇಳ್ತೀವಿ. ಈಗ ಬೇಡ, ಅಷ್ಟು ಆಗದೇ ಇದ್ದರೂ ಕೂಡ ನಮ್ಮ ತೋಟದಲ್ಲಿ ಈ ಜೇನು ಪೆಟ್ಟಿಗೆ ಇಟ್ಕೊಂಡಾಗ ಹೋಗಲಿ ಒಂದು ಬ್ಯಾಗ್ ಕಾಫಿ ಜಾಸ್ತಿ ಆಗಿದೆ ಅಂದ್ಕೊಂಡ್ರು, ಒಂದೇ ಒಂದು ಬ್ಯಾಗ್ ಕಾಫಿ ಜಾಸ್ತಿ ಆಗಿದೆ ಅಂದ್ಕೊಂಡ್ರು, ಇವತ್ತಿನ ರೇಟಲ್ಲಿ ಹಾಗೆ ಲೆಕ್ಕ ಹಾಕಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೇವೆ ಅದರ ಎಷ್ಟು ಲಾಭ ನಮಗೆ ಬರ್ತದೆ ಅಂತ. ಇನ್ನು ಪರೋಕ್ಷವಾಗಿ ಆಗತಕ್ಕಂಥ ಪ್ರಯೋಜನಗಳು ಸಾಕಷ್ಟಿದ್ದಾವೆ. ಆ ಜೇನು ನೊಣಗಳನ್ನು ನಾವು ಮೇಂಟೈನ್ ಮಾಡುವಾಗ, ಕಾಲನಿಯ ನಿರ್ವಹಣಾ ಕ್ರಮವನ್ನೆಲ್ಲ ಅನುಸರಿಸಿದಾಗ ನಮಗೆ ಅವಾಗವಾಗ ಒಂದೊಂದು ಜೇನು ಚುಚ್ಚಬಹುದು. ಆ ಚುಚ್ಚಿದ್ದು ಕೂಡ ನಮ್ಮ ಆರೋಗ್ಯವರ್ಧನೆಗೆ ಭಾಳಷ್ಟು ಪೂರಕವಾಗಿರ್ತದೆ. ಆ ಜೇನು ವಿಷ ನಮ್ಮ ದೇಹಕ್ಕೆ ಸಣ್ಣ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಅವಾಗವಾಗ ಸೇರ್ತಾ ಇದ್ದರೂ ಕೂಡ ಅದು ನಮ್ಮ ಆರೋಗ್ಯ ವೃದ್ಧಿಗೆ ಭಾಳಷ್ಟು ಅನುಕೂಲಕರ ಇರ್ತದೆ. ಹೀಗೆ ಹಲವಾರು ಅನುಕೂಲತೆಗಳು ಈ ಜೇನು ಕೃಷಿಯಲ್ಲಿ ಇದ್ದಾವೆ. ಇದನ್ನು ಪಾಲನೆ ಮಾಡಲಿಕ್ಕೂ ಭಾಳ ಸುಲಭದ್ದು. ಯಾರು ಕೂಡ ಈ ಒಂದು ಜೇನು ಕೃಷಿಯ ಪಾಲನೆಯನ್ನು ಮಾಡಬಹುದು. ಇದಿಷ್ಟು ಈ ಜೇನು ಕೃಷಿಯ ಮಹತ್ವದ ಬಗ್ಗೆ. ಇನ್ನೊಂದೆರಡು ಒಂದು ವಿಚಾರ ನಾನು ಹೇಳೋದಾದರೆ, ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ಅದರ ಅಧೀನದಲ್ಲಿ ಬರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯ ಮತ್ತು ಇಲ್ಲೇನು ನಮ್ಮ ಫಾರ್ಮ್ ಇದೆ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮತ್ತು ವಿಸ್ತರಣಾ ಘಟಕ ಅಲ್ಲಿಂದ ಬಂದಿದ್ದೇನೆ. ಈ ಯೂನಿವರ್ಸಿಟಿಯಿಂದ ಏನೆಲ್ಲ ಪ್ರಯತ್ನಗಳನ್ನು ಜೇನು ಕೃಷಿಯನ್ನು ಹೆಚ್ಚು ಪ್ರಚಾರ ಕೊಡಲಿಕ್ಕೆ, ಹೆಚ್ಚು ಜನ ಅದರಲ್ಲಿ ತೊಡಕೊಳ್ಳಿಕ್ಕೆ ಮಾಡ್ತಾ ಇದ್ದೇವೆ ಅನ್ನೋ ಒಂದು ವಿಚಾರವನ್ನು ಕೂಡ ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ ತರಬೇತಿ ಬೇಕೋ ಆ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಉತ್ಕೃಷ್ಟ ಗುಣಗಳುಳ್ಳ ಕುಟುಂಬಗಳನ್ನು ಗುರುತಿಸಿ ಅವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಮಾಡಿ ಅವನ್ನು ಈ ತರಬೇತಿ ಪಡೆದಂಥ ರೈತರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲೂ ಯಾರಾದರೂ ಹೊಸದಾಗಿ ಪ್ರಾರಂಭ ಮಾಡಿದವರಿಗೆ ಜೇನು ಕೃಷಿ, ಅವ್ರಿಗೇನಾದರೂ ಸ್ವಲ್ಪ ಪ್ರಾರಂಭದಲ್ಲಿ ಏನು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಬೇಕು ಅಂತ ಅಂದರೆ ನಮ್ಮಲ್ಲಿಂದ ಹೋಗಿ ಆ ಕಾಲೋನಿಯ ನಿರ್ವಹಣೆಗೆ ಸಪೋರ್ಟ್ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಆಮೇಲೆ ಹಾಗೆ ಈಗ ಸದ್ಯದಲ್ಲೇ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತಲೂ ಕೂಡ ಮಾಡ್ತಾ ಇದ್ದೇವೆ. ಅದು 3 ತಿಂಗಳ ಅವಧಿಯದ್ದಾಗಿರ್ತದೆ. ಬಟ್ 3 ತಿಂಗಳು ಅಂದ ತಕ್ಷಣ 3 ತಿಂಗಳು ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ, ಈಗ ಯಾಕಂದ್ರೆ ಎಲ್ಲರಿಗೂ ಸಮಯದ ಅಭಾವ, 3 ತಿಂಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋಬಾರ್ದು. ಇದು ಹೈಬ್ರಿಡ್ ಮಾಡೆಲ್ ಇರ್ತದೆ. ಆ 3 ತಿಂಗಳ ಅವಧಿಯಲ್ಲಿ ನಮಗೊಂದು 8 ದಿವಸ ಮಧ್ಯ ಒಂದು 8 ದಿವಸ ಬರಬೇಕಾಗ್ತದೆ ಪ್ರಾಕ್ಟಿಕಲ್ಲಿ ಕಾಲೋನಿ ಹ್ಯಾಂಡ್ಲಿಂಗ್ ಇಂಥವನ್ನೆಲ್ಲ ತಿಳ್ಕೊಳ್ಳಿಕ್ಕೆ. ಇನ್ನು ಉಳಿದಿದ್ದು ಆನ್ಲೈನಲ್ಲಿ ಪ್ರತಿ ದಿವಸ ನಾವು ಕೆಲವು ಚಾಪ್ಟರ್ಸ್ಗಳನ್ನು ಕಳಿಸ್ಕೊಡ್ತೇವೆ, ಅವನ್ನು ಓದ್ಕೊಂಡಿದ್ದು. ಆ ನಂತರ ಕೊನೆಗೆ ಒಂದು ಪರೀಕ್ಷೆ ಕೂಡ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿನೇ ಕೂಡ ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಕಾಲೋನಿ ಮತ್ತು ಜೇನು ಕುಟುಂಬಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ಇದೆ. ಆದರೆ ಸಂಪೂರ್ಣವಾಗಿ ಅವರು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗಲಿ, ಹಾಗಿದ್ದರೆ ಅವರು ಜೇನು ಕೃಷಿಯನ್ನು ಸಮರ್ಥವಾಗಿ ಮಾಡಿಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಆಸಕ್ತರು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬಹುದು. ಇನ್ನು ಕೊನೆಯದಾಗಿ ನಾನು ಹೇಳೋದು, ನಮ್ಮೆಲ್ಲರ ತಾಯಿ ಅಂತ ಯಾರನ್ನ ಪರಿಗಣಿಸಿದ್ದೇವೆ, ಭೂತಾಯಿ, ಭೂತಾಯಿ ನಮ್ಮೆಲ್ಲರ ತಾಯಿ, ಭೂಮಾತೆ ಅಂತ ಅಂದ್ಕೊಂಡ್ರೆ ಭೂಮಾತೆಯ ಆಶಯ ಏನಿರ್ತದೆ? ಎಲ್ಲ ಸಕಲ ಜೀವಿಗಳು ಚೆನ್ನಾಗಿ ಬದುಕಲಿ, ಆಮೇಲೆ ಆ ಮೂಲಕ ಜೀವ ವೈವಿಧ್ಯತೆ ಇರಲಿ ಅಂತಕ್ಕಂಥದ್ದು ನಮ್ಮ ಭೂಮಾತೆಯ ಒಂದು ಆಸೆ ಇದ್ರೆ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಜೇನು ಕೃಷಿ ಅಂತಕ್ಕಂಥದ್ದು ಪೂರಕ ಆಗ್ತದೆ. ಅದಕ್ಕಾದರೂ ಈ ಜೇನು ಕೃಷಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತೇನೆ. ರೈತ ಬಾಂಧವರೇ, ಇದುವರೆಗೆ ಜೇನು ಸಾಕಾಣಿಕೆಯ ಅನುಕೂಲತೆಗಳು ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಕೃಷಿ ಕೀಟಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರಿಂದ ಮಾಹಿತಿಗಳನ್ನು ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,800 ರೂಪಾಯಿ, ಅರಬಿಕಾ ಚೆರಿ 14,800 ರಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 22,200, ರೋಬಸ್ಟಾ ಚೆರಿ 11,800 to 12,800. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಕೋಕೇರಿ ಗ್ರಾಮತ್ರ ಮೂಡೇರ ಪೌತಿ ಬಸಪ್ಪ ಅಂಗಡ ಪೊಣ್ಣು ಕಿಟ್ಟಿ ದೇಚವ ಅಂಗ ಇಂದು ಮರಣಪಟ್ಟಿತು. ಮೂಡೇರ ಪ್ರವೀಣ್ ಅಂಗಡ ಅಮ್ಮ 93 ವಯತ್ರ. ಕಿಟ್ಟಿ ದೇಚವ ಅಂಗಡ ತಾಮನೆ ಐಚಂಡ ಆಕಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಕೋಕೇರಿ ಗ್ರಾಮತ್ರ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ ಶೇಕಡ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9 ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು ಜಂಪೆನೆ ವಿವರ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕೆಬಾಡಗ ನಾಲ್ಕೇರಿ ಹಂಗೆ ಪಾಲಿಬೆಟ್ಟ ಗ್ರಾಮ ಪಂಚಾಯಿತಿಗಳಿಗೆ ರಾಜ್ಯ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಡಾ ಸಿ ನಾರಾಯಣಸ್ವಾಮಿಯವರು ಭೇಟಿ ನೀಡಿ ಚುನಾಯಿತ ಸದಸ್ಯರ ಸಮಾಲೋಚನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಂಡು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಶ್ರಮಿಸಕುತ್ತ ಹೇಳ್ದು. ಅಟಲ್ ಬಿಹಾರ್ ವಾಜಪೇಯಿ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಭಾಗಮಂಡಲ ಕರಗಂದೂರು ಬಸವನಹಳ್ಳಿಗೆ 2025-26 ಸಾಲಿಗೆ ಪ್ರಥಮ ಪಿಯುಸಿಗೆ ಅರ್ಜಿ ಕರೆದಳು. ಅರ್ಜಿ ಹಕ್ಕಿಗೆ ತಾರೀಖು 15 ಆಖರಿ ದಿನ. ಮಡಿಕೇರಿ ತಾಲೂಕಿನ ನಾಪಕುಲುಮತೆ ಭಾಗಮಂಡಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಟಾರ್ಪಲ್ನ ಶೇಕಡ 50% ರಿಯಾಯಿತಿಯಲ್ಲಿ ಸಿಕ್ಕಿದೆ. ಆಧಾರ್ ಕಾರ್ಡ್ ಆರ್ಟಿಸಿ ಮತ್ತೆ ₹1,570 ನೀಡಿದ ಕಣಕ್ಕೆ 2020-21, 2021-22, 2023-24 ಸಾಲಿ ಟಾರ್ಪಲ್ ಪಡ್ಕೊಡದೇ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ತಕಡಿಕೆ ಅವಕಾಶ ಉಂಟು. 2025-26 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿಕೆ ಪರಿಶಿಷ್ಟ ಜಾತಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಜಿಲ್ಲೆನ ಪ್ರತಿಷ್ಠಿತ ಶಾಲೆಗಳಿಗೆ ದಾಖಲಿಸಿಗೆ ಅರ್ಜಿ ಕರೆದಳು. ಪ್ರವೇಶ ಪರೀಕ್ಷೆ 9, 13ಕ್ಕೆ ಫಲಿತಾಂಶ. 17ಕ್ಕೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲಾದೆ. ಆಸಕ್ತಿ ಇರುವ ಅರ್ಜಿನ ಸಮಾಜ ಕಲ್ಯಾಣ ಇಲಾಖೆಯ ಜಾಲತಾಣದಲ್ಲಿ ಹಾಕಕ್ಕೆ. 3x33/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಬರುವ ಮರಗೋಡು ಪೀಡರ್ಲಿ ನಾಳೆ ಹೊತ್ತರೆ 10 ಹಿಂಬತ್ತು 4 ಮಳೆಗಾಲದ ಮುಂಜಾಗ್ರತೆ ಕೆಲಸ ಇರದಂದ ಐಕೊಳ ಕಟ್ಟೆಮಾಡು ಮರಗೋಡು ಹುಲಿತಾಳ ಹೊಸಕೇರಿ ಅರೆಕಾಡು ಸುತ್ತಮುತ್ತಲ ಪ್ರದೇಶದಲ್ಲಿ ಕರೆಂಟ್ ಇರಲೆ. ಹಂಗೆ ಶನಿವಾರ ಸಂತೆ 66x11 ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿ ಪೀಡರ್ಲಿ ನಿರ್ವಹಣೆ ಕೆಲಸ ಇರದಂದ ನಾಳೆ ಹೊತ್ತರೆ 10 ಹಿಂಬತ್ತು 4 ಬೆಳ್ಳರಳ್ಳಿ ಸಂಪಿಗೆದಾಳು ಕಿತ್ತೂರು ಮಣಗಲಿ ಮೂತ್ರವಳ್ಳಿ ದುಂಡಳ್ಳಿ ಬಿಳಹ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರದುಲೆ ತೆಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಶುದ್ಧ ಕುಡಿಯುವ ನೀರಿಗೆ ರಾಜ್ಯದಲ್ಲಿ ಒಂದೇ ಒಂದು ಗ್ರಾಮದಲ್ಲಿ ಸಮಸ್ಯೆ ಆಕೆಯಾಗದು ತಿಳಿ ಜಿಲ್ಲಾಧಿಕಾರಿಗಳಿಗೆ ಹಂಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಲು. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳೊಟ್ಟಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಮಾತನಾಡಿ ಕುಡಿಯುವ ನೀರಿನ ನಿರ್ವಹಣೆಗೆ ಯಾವುದೇ ಹಣಕಾಸು ಕೊರತೆ ಇಲ್ಲ. ಅಗತ್ಯ ಬಿದ್ದರೆ ಮಾತ್ರ ಬೋರ್ವೆಲ್ನ ಕೊರೆಯಕ್ಕೂ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಬೋರ್ವೆಲ್ನ ಕೊಡದು ಹಾಳು ಮಾಡಿಕಾಗದು. ಕುಡಿಯುವ ನೀರಿನ ಪೂರೈಕೆಗೆ ಜಿಲ್ಲಾಧಿಕಾರಿಗ ಕ್ರಿಯೆ ಯೋಜನೆ ರೂಪಿಸಿ ಟಾಸ್ಕ್ ಫೋರ್ಸ್ ಅನುಮೋದನೆ ಪಡೆಯಕ್ಕೂ ಈ ವರ್ಷ ವಾಡಿಕೆಗಿಂತ ಜಾಸ್ತಿ ಮುಂಗಾರು ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡುತ್ತಾ ಹೇಳೋ.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸ್ಥಳೀಯ ಸಂಸ್ಥೆರ ವ್ಯಾಪ್ತಿಯಲ್ಲಿ ಕಟ್ಟುವ ಸಂಪನ್ಮೂಲತ್ನ ಸರಿಯಾಯಿತು ಬಳಸಿಕೊಂಡು ಗ್ರಾಮೀಣ ಪಿಂಜ ನಗರ ಸ್ಥಳೀಯ ಸಂಸ್ಥೆಯನ್ನು ಬಲಪಡಿಸೋಣ ರಾಜ್ಯ ಅಂಜನೆ ಹಣಕಾಸು ಆಯೋಗದ ಅಧ್ಯಕ್ಷ ಡಾ ನಾರಾಯಣ ಸ್ವಾಮಿ ಅರಿಚಿಟ್ಟತ್ತು. ಗ್ರಾಮೀಣ ಪಿಂಜ ನಗರ ಸ್ಥಳೀಯ ಸಂಸ್ಥೆಯ ಸಾಂಸ್ಥಿಕ ರಚನೆ, ಕಾರ್ಯಚಟುವಟಿಕೆ, ಆರ್ಥಿಕ ಸ್ಥಿತಿಗತಿ, ಮೂಲಸೌಕರ್ಯ ಕೂಡದನಿಗೆ ಪರಿಣಾಮಕಾರಿ ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ತಾಂತ್ರಿಕ ಕೌಶಲ್ಯ ಪಿಂಜ ಬಾರಿ ಬಾರಿ ಅಧ್ಯಯನ ನಡೆಸುವ ಸಂಬಂಧ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಅಧಿಕಾರಿಗಳು ಕೂಡ ನಡೆದ ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಬಂದ ಅವು. ಸ್ಥಳೀಯ ಸಂಸ್ಥೆಗಳ ಬಲಪಡಿಸೋಣ ಆನಕ ಆದಾಯ ತೆರಿಗೆ ಸಂಗ್ರಹ, ಮೂಲಸೌಕರ್ಯ ಕೊಡುವ ಕೊತ್ತು ಕೊಡುವ ಕೂಡದನಿಗೆ ಗ್ರಾಮೀಣಾಭಿವೃದ್ಧಿ ಪಿಂಜ ನಗರ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ ತಯಾರು ಮಾಡುವುದು ಮುಖ್ಯ ಅಂತ ಅನಿತ್.